ಆಕಾಶವಾಣಿಯ ಹಾಸನ ಕೇಂದ್ರ. ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗದಲ್ಲಿ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತ ಮಾತುಕತೆ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ. ಮಿನಕಾ, ಏನವ್ವ ನಿನ್ಗಿನ್ನು ನಿದ್ರೆ ಮಂಪ್ರ ಹೋದಂಗ್ ಕಾಣ್ತಾ ಇಲ್ಲ. ಶಿವರಾತ್ರಿ ಜಾಗರಣೆ ಮಾಡಿದೆ ಸಂಕ್ರಣ್ಣ, ನಿಜವಾಗ್ಲು ಕಾಣ್ತಾನೆ ಇಲ್ಲ ನೀನು. ನಾನ್ ಮಾಡಿದ್ನೋ ಇಲ್ವೋ ಅನ್ನಕ್ಕಿಂತವ ನಿಂದ ಮಂಪ್ರು ಇನ್ನೂ ಹೋಗಿಲ್ವಲ್ಲ, ಯಾಕೆ ಕಣ್ಣೆಲ್ಲ ಊದ್ಬಿಟ್ಟವಲ್ಲ. ಓ ಸಿ, ನಿನ್ನೆ ನಿದ್ದೆ ಸರಿಗ್ ಬರ್ಲಿಲ್ಲ, ಸೆಕೆ ಬೇರೆ. ಯಾವ ಪಾಟಿ ಸೆಕೆ ನೋಡಿಲಿ, ಸೆಕೆ ಆಯ್ತೈತೆ ಸರಿ. ಮತ್ತೆ ಹಬ್ಬ ಎಲ್ಲ ಹಂಗಾಯ್ತವ? ಬಾ ಚೆನ್ನಾಗಾಯ್ತು ನೋಡು, ಇಬ್ರಿಗೂ ಉಂಡೆ ಕೊಡೋಣ ಅಂತ ತಂದಿದೀನಿ. ಉಂಡೆ ಗಿಂಡೆ ಮಾಡಿ ಜಾಗರಣೆ ಮಾಡಿ ಎಷ್ಟು ದೇವಸ್ಥಾನ ಸುತ್ತ ಬಂದೆ ಶಿವರಾತ್ರಿಲಿ. ಅಯ್ಯೋ ಬಾರವ, ಸುತ್ತಕ್ ಹೋದ್ರೆ ಕಾಲ್ ನೋಯ್ತದೆ ಹೊರತು ಸುತ್ತಿ ಅಂತ ಮುಗ್ಸಕ್ಕಲ್ಲ. ಅದಕ್ಕೆ ಏನ್ ಮಾಡೋದು, ಇಲ್ಲ ಅಕ್ಕಪಕ್ಕ ಇದ್ದ ಒಂದೆರಡಕ್ಕೆ ಹೋಗೋದು ಅಷ್ಟೇಯೋ. ಸಾಕ್ತಾ ಕಪಾಸಿಟಿ ಈಗ ಅದನ್ನ ಉಂಡೆ ಗಿಂಡೆ ತಂದಿದೀನಿ ಅಂತಂದಲ್ಲ, ಈಗೇನು ಅಣ್ಣನ ಮನೆ ಹತ್ರ ಹೋಗೋದ ಅಥವಾ ಇಲ್ಲ ಕೊಡ್ತೀಯಾ? ಅಣ್ಣನ ಮನೆ ಇದ್ರೆ ಹೋಗೋಣ, ಮೂರ್ ಜನ ಒಂದ್ ಕಡೆ ಕುತ್ಕೊಂಡು ಮಾತಾಡ್ಕೊಂಡು ತಿಂದ್ರೆ ಚಂದಪ್ಪ. ಓ ಹಂಗನ್ಬಿಟ್ಟ? ಏನ ಆರಂಭದಲ್ಲಿ ನಾನೇ ಒಂದಷ್ಟು ತಿನ್ಕೊಬಿಟ್ಟು ಒಂದ್ ಅರ್ಧದಲ್ಲಿ ಅಲ್ಲ ಬಾಕಿದ್ ಮುಗ್ಸನ ಅಂತಂದ್ರೆ? ಅಯ್ಯೋ ತಗ, ಮತ್ತೆ ತಿನ್ಕೊಂಡೆ ಬಾ ಒಂದು ತಗ. ಬಿಡವ ನೀನು ಸಿಟ್ಕ ಕೊಡ್ಬೇಡ, ಸಿಡ್ಕೊಳ್ಳೋದಾಗಿದ್ರೆ ತತ್ತನೇ ಇರ್ಲಿಲ್ಲಪ್ಪ ಉಂಡೆನ. ಸರಿ ಆಯ್ತು ಕೊಡೋಣ ಅಂತಾನೆ ತಂದಿವ್ನಿ. ನಡಿ ನಡಿ, ಹಂಗೆ ಎಜ್ಜಾಕಲ್ಲ ಅಣ್ಣನ ಮನೆ ಹೋಗ್ಬರಣ. ನಡಿ ಮತ್ತೆ ಅಣ್ಣ. ಓ ಶಂಕರಣ್ಣ, ಏನು ಬಹಳ ಆರಾಮಾಗಿ ಕೂತಿದ್ಯಾ? ಏನ್ ಆರಾಮ್ ಬಿಡಪ್ಪ, ಅತ್ಲಾಗಿ ಏನ್ ಈಗ ಆರಾಮಾಗಿರೋಣ ಆರಾಮಾಗಿರೋಣ ಅಂತ ಅನ್ಕೋತೀನಪ್ಪ. ಏನ್ ದಿವಸದಿಂದ ದಿವಸಕ್ಕೆ ದಿವಸದಿಂದ ದಿವಸಕ್ಕೆ ಏನಾರ ಒಂದೊಂದು ಸಮಸ್ಯೆಗಳು ಬರ್ತಾನೆ ಇರ್ತವೆ. ಅಲ್ಲ ಮನುಷ್ಯ ಅಂತ ಆದ್ಮೇಲೆ ಸಮಸ್ಯೆಗಳು ತಪ್ಪಿದಲ್ಲ ಅಂತ ನೀವು ಕೇಳ್ಪಟ್ಟಿಲ್ವಾ? ಗೊತ್ತಲ್ಲ, ಈಗ ಮನುಷ್ಯಂಗ್ ಬರ್ತಾನೆ ಬರ್ತದೆ ಮನುಷ್ಯಂಗ್ ಬರ್ತದೆ ಹಂಗಿಗೂ ಬರ್ತದೆ. ಈಗ ಆಮೇಲೆ ನಾನ್ ಹೇಳೋದು ಅಣ್ಣಯ್ಯ, ಈ ಹಬ್ಬ ಹರಿದಿನಗಳು ಬಂದಾಗ ಹೊಸ ಎಲ್ಲರ ಜೊತೆ ಬೆರತ್ರೆ ಕಷ್ಟ ಸುಖಗಳು ಒಂಚೂರು ನಮ್ದು ನಿಮ್ಗೆ ನಿಮ್ದು ನಮ್ಗೆ ವಿನಿಮಯ ಆಯ್ತದೆ. ವಿನಿಮಯ ಮಾಡ್ಕೋಬೇಕು ಅವಾಗ ಮಾಡ್ಕೋತಾ ಇರ್ಬೇಕು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈಗ ಅಲ್ಲಿ ಏನಾಯ್ತು, ಅಲ್ಲಿ ಹೆಂಗ್ ಬೆಳಿತಾವ್ರೆ, ಇಲ್ಲಿ ಹೆಂಗಾಯ್ತು, ಈ ಸಲ ಏನ್ ಮಾಡಬಹುದು, ಕಳ್ಸಲ ಹೆಂಗಾಯ್ತು, ಇವೆಲ್ಲ ಹೊಸಿ ಒಂಚೂರು ಸಮಸ್ಯೆಗೆ ಪರಿಹಾರನೂ ಸಿಗ್ತದೆ. ಅದಕ್ಕೆ ನೀನು ಈ ಪಾರ್ಟಿ ಒಂಥರ ಹಿಂಗ್ ಕೂತ್ಕೊಬಿಟ್ರೆ ನನಗೆ ಒಂಥರ, ಈಗ ನೋಡಿದ ತಕ್ಷಣ ನನಗೆ ಒಂಥರ ಅನಿಸ್ತೈತಪ್ಪ. ಇಲ್ಲ ಈಗ ಈಗ ಮನುಷ್ಯನ ಸಮಸ್ಯೆ ಏನು ಅಂತ ಅಂದ್ರೆ, ಅವನು ಎಲ್ಲೂ ನೆಮ್ಮದಿ ಆಗಿರಕ್ಲ ಶಂಕರಣ್ಣ. ಹಂಗಂತೀಯ? ಏನಿರ್ಲಿ ಏನ್ ಇಲ್ದನೆ ಇರ್ಲಿ, ಇದ್ರೂ ನೆಮ್ಮದಿ ಇಲ್ಲ, ಇಲ್ದಿದ್ರು ನೆಮ್ಮದಿ ಇಲ್ಲ. ಈಗ ಈ ವರ್ಷ ಅಷ್ಟೊಂದೆಲ್ಲ ಮಳೆ ಆಯ್ತಪ್ಪ, ಆ ಮಳೆ ಬರುವಾಗಲ್ಲ ಏನ ನೀವು ನಾವು ಯಾಕಾರ ಬತ್ತೋ ಯಾಕಾರ ಬತ್ತೋ ಬಂದು ಹಾಳು ಮಾಡೋ ಹಡಚಾಚ್ತು ಅಂತ ಅನ್ಕೊಂಡು ಬಾಯಿಗೆ ಬಂದಿದ್ದೇ ಬಂದಿದ್ದು, ನಾವ್ ಹೇಳಿದ್ದೆ ಹೇಳಿದ್ದು ಶಾಪ ಹಾಕಿದ್ದೆ ಹಾಕಿದ್ದು. ಅದ್ರ ಕೆಲ್ಸ ಅದ್ ಮಾಡೋದ್ ಬಿಡು, ನೀನ್ ಏನನ್ನು ಏನ್ ಬಿಡು, ಅದ್ರ ಕೆಲ್ಸ ಅದ್ ಮಾಡ್ತದೆ. ಒಂದಷ್ಟು ಜಾಸ್ತಿ ಆಗ್ಬೋದು, ಒಂದಷ್ಟು ಕಡಿಮೆ ಆಗ್ಬೋದು. ಪ್ರಕೃತಿನೇ ಹಾಗಲ್ವಾ? ಈಗ ಅಷ್ಟೆಲ್ಲ ಮಾಡಿ ಹೋಯ್ತಲ್ಲಪ್ಪ ಅದು, ಈಗ ಒಂದ್ ವಾರದಿಂದ ಶುರು ಆಯ್ತಾಗ ಬಿಸಿಲು. ನೋಡು ನೀನ್ ಹೇಳ್ದಂಗೆ ಬಿಸಿಲು ಶುರುವಾಯ್ತು ಅಂದ ತಕ್ಷಣ ನನಗೆ ಯೋಚನೆ ಆಯ್ತು, ಈಗ ಶಿವ ಶಿವ ಶಿವ ಅಂತ ಹೇಳಿ ಚಳಿ ಬಿಟ್ಟೋಯ್ತು. ಆ ಬುಡ ಮುಂಚೆ ಏನ್ ಹೊಸಿ ಹಿಮ ಬೀಳ್ತಿತ್ತ? ಆಮೇಲೆ ಆ ಹಿಮ ಬೀಳದ್ ಕಂಡು ನಮ್ ಹಿರಕರು ಹೇಳದಲ್ಲ ನನಗೆ ನೆನಪಾಗದು, ಯಾವಾಗ ಈ ಪಾಟಿ ಹಿಮ ಬೀಳ್ತದೆ ಬಾ ಅಂದ್ರೆ ಮಾರ್ಚ್ ಬಂದ್ರೆ ಮೇ ಮುಗೀತು, ಜೂನ್ ಫಸ್ಟ್ ವೀಕ್ ಎರಡನೇ ವಾರದವರೆಗೂ ಭರ್ಜರಿ ಬಿಸಿಲೆ ಅಂತೆ. ಈಗ ನೋಡು ಹಬ್ಬ ಕಾಲದ ಇನ್ನೂ ನಾಲ್ಕೈದು ದಿನ ಆಗ್ಲಿಲ್ಲ, ಏನ್ ಈ ಪಾಟಿ ಬಿಸಿಲು ಈಗಲೇ ಶುರು ಆಯ್ತಲ್ಲ. ನಿದ್ದೆ ಮಾಡಕ್ ಆಯ್ತಲ್ಲ ಕಣ, ಏನಪ್ಪ ಅಲ್ಲ ನಿದ್ದೆ ಅಂತಂದ್ರೆ ನೀನು ಆರ್ ಸಿ ಸಿ ಮನೆ ಮೊದ್ಲೇ ಕಾವು ನಿನ್ಗೆ ಅದಕ್ಕೆ ಹೇಳೋದು ಒಂದು ಪಕ್ಕದಲ್ಲಿ ಒಂದು ಸಣ್ಣದೊಂದ ಹಂಚಿನ ಮನೆನು ಮಡಿಕಂದಿರೋದಂತವ ಅಯ್ಯೋ ಹಂಚಿನ ಮನೆ ಆರ್ ಸಿ ಸಿ ಮನೆ ಎರಡು ಮೇಂಟೈನ್ ಮಾಡಕಾಯ್ತದ ಅಲ್ಲ ಒಂದು ಮನೆ ಅಂತಂದ್ರೆ ಒಂದ್ ರೂಮ್ ತರದಲ್ಲಿ ಹಿಂದ್ಗಡೆ ಕೊಟ್ಟಿಗೆ ಪಕ್ಕದಲ್ಲಿ ಜಾಗ ಐತಲ್ಲಪ್ಪ ಹಿಂಗೆ ಈ ಬೇಸಿಗೆ ಸಂದರ್ಭದಲ್ಲಿ ಗಾಳಿ ಆಡಂಗ್ ಮಂಕಳಕ್ಕೆ ಬಹಳ ಹಿತವಾಗಿರ್ತದೆ ಮತ್ತೆ ಆಮೇಲೆ ನಮ್ ಜಾನುವಾರುಗಳು ನಾವು ಇವು ನೋಡ್ಕೊಳಕ್ಕೂ ಒಂಥರ ನಮಗೂ ಒಂದು ಒಂಥರ ಸೆಕ್ಯೂರಿಟಿ ಆದಂಗ ಆಯ್ತದೆ ಅಂತ ಅನ್ನಪ್ಪ ಅಣ್ಣಯ್ಯ ಸಂಕ್ರಣ ಹೇಳ್ತಿರೋದು ಹೆಂಗೆ ಅಂದ್ರೆ ಈ ರೇಷ್ಮೆ ಮನೆ ಆಲೂಗಡ್ಡೆ ಗೆಂಡೆ ಅರವಕ್ಕೆಲ್ಲ ಹಿಂದೆ ಹಿಂಗಡೆ ಒಂದು ಪಡ್ಸಾಲೆ ತರ ಅದಕ್ಕೆ ಹೆಂಚೊತ್ತಿ ಇಟ್ಕತಿದ್ವಲ್ಲ ಅಂತ ಮನೆಗಳನ್ನ ಹಂಗೆ ಇಟ್ಕೋಬೇಕು ಅಂತ ನನ್ಗೆ ಏನು ಅಂದ್ರೆ ಶಂಕರಣ್ಣ ಬಿಸಿಲಿರ್ಲಿ ಬೆಂಕಿ ಇರ್ಲಿ ಮಳೆ ಬರ್ಲಿ ಚಳಿ ಆಗ್ಲಿ ಆಗ ಕೆಲಸ ಆಗ್ಬಿಡ್ತು ಅಂತ ಅಂದ್ರೆ ಕಣ್ತುಪ್ಪ ನಿದ್ದು ಬತ್ತ ನೋಡಪ್ಪ ಏನಾದ್ರು ಕೆಲಸ ಕೊರತೆ ಆಯ್ತು ಉಳಿತು ಮಾಡ್ತು ಆಗ್ಲಿಲ್ಲ ಅಂತ ಅಂದ್ರೆ ಕೊರಿತಾ ಇರ್ತದೆ ಮಲ್ಕೊಳ್ಳಂಗೆ ಓದ್ಕೊಂಡ್ ಮಲ್ಕತ್ತಿನ ಒಂದ್ ಅರ್ಧ ಗಂಟೆ ಒಂದ್ ಗಂಟೆ ಅಷ್ಟೇ ಒಂದ್ ಒಂಬತ್ತೊಂಬತ್ತುವರೆಗೆ ಮಲ್ಕೊಂಡ್ರೆ ಹತ್ತುವರೆ ಒಂದ್ ಗಂಟೆಗೆ ಎಚ್ಚರ ಬಿಡ್ತದೆ ಅಲ್ಲ ಅದು ಮನ್ಸೊಳಗಡೆ ಒಂದು ವಿಚಾರ ಕೊರಿತಲ್ಲ ನಿದ್ದೆ ಮಾಡಕ್ಕೆ ಬಿಡಕಲ್ಲ ಬೆಳಕರಿವರೆಗೂ ಮತ್ ನಿದ್ದು ಬಂದ್ರು ಕೇಳು ಇಡೀ ದಿನ ಇಡೀ ದಿನ ಬರಕಲ್ಲ ನಾಲ್ಕೂವರೆ ಐದು ಗಂಟೆ ಜಾವದಲ್ಲಿ ಬರ್ತದ ಇನ್ನೇನ್ ಮಲ್ಕೊಳ್ಳೋದು ಒಂದ್ ಒಂಬತ್ತೊಂಬತ್ತುವರೆ ಹಂಗ ಹೇಳೋದು ಅಲ್ಲ ನಿನ್ನೆ ಗುಡ್ ಮಾರ್ನಿಂಗ್ ಲೇಟ್ ಅಲ್ವ ಈಗ ನಿಜವಾಗ್ಲೂ ನನಗೆ ಗೊತ್ತಾಗಿದೆ ಏನ್ ಗೊತ್ತಾ ಮೀನಕ ಹಣೆ ಹಿಂಗ್ ಯಾಕೆ ಗುಡ್ ಮಾರ್ನಿಂಗ್ ಅಷ್ಟ್ ಬೇಗ ಆಯ್ತದೆ ಅಂತಂತವ ಯಾಕಂದ್ರೆ ಮನ್ಸಿಗೆ ಒಂದ್ ವಿಚಾರ ಬೀಳ್ತದ ಆ ಯೋಚನೆಲ್ಲ ಇರ್ತಾನ ಹೌದು ಹಾಳಾದ ಮಧ್ಯರಾತ್ರಿ ಬೆಳಗಿನ ಜಾವದವರೆಗೂ ನಿದ್ದೆ ಬರಕಲ್ಲ ಅವ್ನ ಹೇಳ್ದಂಗ ಒಂದ್ ನಾಕ್ ನಾಲ್ಕುವರೆಗೆ ನಿದ್ರೆ ಬಂದಾಗ ಒಂದ್ ಏಳೇಳುವರೆಗೆ ಹೇಳೋನ್ ಎಲ್ಲೇದೇಳ್ತಾನೆ ಬೆಳಗಿನ ಜಾವ ನಿದ್ದೆ ಮಜಾ ಎಷ್ಟ್ ಚೆನ್ನಾಗಿರ್ತದೆ ಅಲ್ವಾ ನಾವು ಒಂದೊಂದಿನ ಮಲ್ಕತಿವ ಹಿಂಗ್ ಭಾನುವಾರ ಗೆನುವಾರ ಏನು ಕೆಲಸ ಇಲ್ದಿದ್ದ ಲೇಟ್ ಆಗಿ ಹೇಳ್ತೀವಲ್ಲ ಹೇಳಕ್ಕೆ ಮನ್ಸಾಕಲ್ಲ ಆಮೇಲೆ ನೀನು ಆ ಮಜಾ ಅಂತಂದಾಗ ನಂಗೊಂದು ವಿಚಾರ ಜಪ್ತಿ ಬತ್ತು ಮೀನಕ್ಕ ಈಗ ಮೊನ್ನೆ ಹಬ್ಬ ಮಾಡೋ ಟೈಮ್ನಾಗೆ ಈ ಕೆಲವು ಜನ ಎಲ್ಲ ಸೇರ್ಕೊಬಿಟ್ಟು ಕೆಲವೊಂದು ಆಟ ಇವು ಎಲ್ಲ ಆಡೋರು ಆಯ್ತಾ ಈ ಬಾರಿ ಯಾವ ಆಟನು ಇಲ್ಲ ಏನಿಲ್ಲ ಮಜಾನೇ ಹೋಗ್ಬಿಡ್ತಲ್ಲ ಈಗ ಈ ಹಬ್ಬ ಹರಿದಿನಗಳಲ್ಲಿ ಸೇರ್ಕೊಂಡ ಕಣಯ್ಯ ಕೆಲವೊಂದು ಆಟ ಆಡೋರು ಈ ನಮ್ದು ಹಳೆ ಆಟಗಳು ಈಗ ನಿನ್ನ ನೀ ಕಣಗೆ ಅಳಗುಳು ಮನೆ ಇತ್ತಪ್ಪ ಈ ಅಳಗುಳಿನ ಇಲ್ಲ ಈ ಬೀಜನಾರು ಹೋಗಿ ಹುಣ್ಸೆ ಬೀಜ ತಂದು ಆಟ ಆಡಿದ್ರು ಹುಣ್ಸೆ ಬೀಜವೇ ಇಲ್ಲ ಅಯ್ಯೋ ಈಗೆಲ್ಲ ಮೊಬೈಲ್ ಇಟ್ಕೊಂಡು ಉಷ್ಟೇ ಇರ್ತಾರಲ್ಲಪ್ಪ ಅನ್ನಂಗಿಲ್ಲ ಮರಿ ಅನ್ನಂಗಿಲ್ಲ ಎಲ್ಲ ಆಟ ಪಾಠ ಎಲ್ಲ ಅದ್ರಲ್ಲೇ ಆಗ್ಬಿಟ್ಟೈತೆ ಆಮೇಲೆ ನನಗೆ ನೀನ್ ಹೇಳಿದ ತಕ್ಷಣ ಒಂದ್ ನೆನಪಾಯ್ತು ಅಣ್ಣ ನಾವೀಗ ಎಲ್ರಿಗೂ ಈಗ ನಮ್ ಸರ್ಕಾರದವ್ರು ಮಾಡ್ಬಿಟ್ಟವ್ರಲ್ಲ ಎಲ್ಲರೂ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತವ ಆಯ್ತಾ ಆಧಾರ್ ಕಾರ್ಡ್ ಏನ್ ಬೇಕು ಮುಖ್ಯವಾಗಿ ಎಲ್ಲರದು ಕೂಡ ಹತ್ತು ಬೆರಳು ಕೊಡ್ಬೇಕು ಅಂತ ಹೇಳ್ತಾರೆ ಈ ಮೊಬೈಲ್ ಉಜ್ಜಿ ಉಜ್ಜಿ ಉಜ್ಜಿ ಉಜ್ಜಿ ಈ ಕಡೆ ಬೆರಳಿಂದು ಗುರ್ತೆ ಬರ್ದಂಗ ಆಗ್ಬಿಟ್ಟೈತೆ ಏನೇನಾಯ್ತವ ಏನ್ ಕತೆನೋ ನೋಡ್ ನಾನ್ ನಿದ್ ಬರ್ಲಿಲ್ಲ ಅಂದ್ರೆ ನೀನ್ ಯಾಕೆ ನಿದ್ ಬರ್ಲಿಲ್ಲ ಏನ್ ನಿನ್ ಕಷ್ಟ ಸುಖ ಅಂತ ಒಬ್ರು ಕೇಳ್ತಾರ ಇಲ್ಲ ಅಲ್ಲಿಗೆ ಬಂದೆ ಅಲ್ಲಿಗೆ ಬಂದೆ ಯಾಕ ಗೊತ್ತಾ ಈಗ ನಿನಗೂ ಓಸಿ ಲವ್ ಲವ್ಕೆ ಬರ್ಲಿ ಅಂತ ಆಟಕಾರಂಗ್ ಆಟ ಅಂತ ನೋಟ್ಕಾರಂಗ್ ನೋಟ್ ಅಂತ ಅಂತ ಅನ್ಕೊಂಡು ಇಲ್ಲ ನಮ್ಗೆ ಪಾಠ ಮಾಡೋದ್ ನೀವು ತಗಂಗ್ ಕೂತ್ಕೊಂಡೆ ಈಗ ತೊಂದ್ರೆ ಏನು ಅಂತ ಅಂತ ಅಂದ್ರೆ ಈ ಬೇಸಿಗೆ ಬೇರೆ ಶುರು ಆಗ್ಬಿಡ್ತಲ್ಲಪ್ಪ ಅಡಕೆ ಗಿಡ ಎಲ್ಲವ ಬತ್ತಾವೆ ಅಲ್ಲ ನಿಮ್ಗೆ ಒಳ್ಳೆ ನೀರ್ ಐತೆ ಅದೇ ಗೊತ್ತಾಗ್ತದೆ ಒಳ್ಳೆ ನೀರ್ ಐತೆ ಈಗ ಅದ ಹೆಂಗ್ ಬಳಕೆ ಮಾಡೋದು ಅಂತ ಗೊತ್ತಾಯ್ತಿಲ್ಲ ನಂಗೆ ನೀರ ನೀರ ಯಾಕೆ ಅಂತ ಅಂದ್ರೆ ಎಲ್ಲ ಪೂರ್ತಿ ಹನಿ ನೀರಾವರಿ ಮಾಡ್ಸಿದ್ನ ಅವು ಏನೋ ಒಂದೊಂದು ಒಳಗಡೆ ಕಟ್ಕೊಬಿಟ್ಟವೆ ಕಸ ಪಸ ಕಟ್ಕೊಂಡು ಇದಾಗ್ಬಿಟ್ಟವೆ ಅದಕ್ಕೆ ಈಗ ಅವೆಲ್ಲನೂ ತೆಗಿಬೇಕು ಬೇರೆ ಹಾಕ್ಬೇಕು ಮಾಡ್ಬೇಕು ಇದು ಭಾರಿ ಹಿಂಸೆ ಆಗ್ಬಿಟ್ಟಿತ್ತು ಅಲ್ಲ ಅಣ್ಣಯ್ಯ ನೀನೀಗ ಹೇಳಿದ್ದು ನನಗೆ ಒಂದ್ ರೀತಿ ಒಳ್ಳೇದಾಯ್ತು ಈಗ ನೋಡು ನಮ್ಮ ಸ್ವಲ್ಪ ಬಿಡುವಿದೀವಿ ಈಗ ನೀನು ಹೊಸದ್ ಹಾಕಕ್ಕಿಂತ ಮುಂಚೆ ಈಗ ಹಳೇದು ಯಾವ್ಯಾವ ಪೈಪ್ ಅಲ್ಲಿ ನೀರ್ ಬರ್ತಾ ಇಲ್ಲ ಸ್ವಲ್ಪ ಅದನ್ನ ಒಂಚೂರು ಪ್ರೆಷರ್ ನೀರ್ ಬಿಟ್ಟು ಸ್ವಲ್ಪ ಏನಾದ್ರು ಗಾಳಿ ಪ್ರೆಷರ್ ಕೊಟ್ಟು ನೋಡೋಣ ಕಸ ಪಸ ಏನಾದ್ರು ಸಿಗಾಕಂದಿದ್ರೆ ಕಿತ್ಕೊಂಡು ಹೋಯ್ತದೆ ಆಮೇಲೆ ನೀರ್ ಹೆಂಗೆ ಅಂತ ಅಂದ್ರೆ ಶಂಕರಣ್ಣ ನಾವು ಹಿಡ್ಕೊಂಡು ನೋಡ್ತೀವಲ್ಲ ಕುಡಿಯುವಾಗಲಿ ಉಣ್ಣುವಾಗಲಿ ಮಾಡುವಾಗಲಿ ನಮ್ಗೆ ಏನು ಕಾಣಕ್ಕಲ್ಲ ಅದ್ರೊಳಗ ಏನೇನಿರ್ತಾವ್ ಅಂತ ಕಣಪ್ಪ ಅದೇಂತ ಖನಿಜ ಅಂಶವಂತೆ ಅದಂತೆ ಇದಂತೆ ಸಣ್ಣ ಸಣ್ಣವೆಲ್ಲ ಸೇರ್ಕೊಂಡು ಏನು ಇಲ್ಲ ಅಂತ ಅನ್ಕೊಂಡು ಈಗ ನಾನು ಇದಾಕ್ಸಿದ್ನಲ್ಲ ಎಂತದ ಈ ಹನಿ ನೀರಾವರಿ ಮಾಡಿಸಿದ್ನಲ್ಲ ಅವಾಗ್ಲೇ ಹೇಳಿದ್ರು ಇದ್ಕೊಂದು ಫಿಲ್ಟರ್ ಹಾಕ್ಬೇಕು ಅಂತ ಅಂತ ಅನ್ಕೊಂಡು ಅಂದ್ರೆ ನೀರ್ ಬರಕಿಂತ ಮೊದ್ಲೇ ಅದ್ರ ಬಾಯಿಗೆ ಅದ್ರ ಬಾಯಿಗೆ ಬಿಟ್ಬಿಡದಂತೆ ಅದು ಈ ಸಣ್ಣ ಸಣ್ಣ ಮರಳು ಕಣಗಳು ಇಂಥವೆಲ್ಲ ಇರ್ತಾವಂತ ಇದು ಮೊದ್ಲೇ ಹನಿ ನೀರಾವರಿ ಅಲ್ವಾ ಹನಿ ಹನಿ ಹನಿ ತೊಟ್ಟಿಕ್ಕದು ಅವು ಸಣ್ಣವಿರ್ತವೆ ಇವು ಎಂತವು ಒಳ್ಳೆ ಸಣ್ಣಗಿರ್ತಾವಲ್ಲ ಅದ್ರೊಳಗೆ ಬಂದ್ ಕಟ್ಕೊಬಿಡ್ತಾವಂತೆ ನಾನು ಆಮೇಲೆ ಹಾಕ್ಸಿದ್ದೆ ಶಂಕರಣ್ಣ ಇಲ್ಲ ಅಂತ ಅಲ್ಲ ಅದಕ್ಕೂ ಒಂದ್ 3,000 or 4,000 ತಗೊಂಡಿದ್ರು ಈಗ ಅದು ಆಗ್ಲೇ 4-5 ವರ್ಷ ಆಯ್ತಲ್ಲ ಅದು ಹೋಗ್ಬಿಟ್ಟೈತೆ ನೀರ್ ಇಷ್ಟ ಚೆನ್ನಾಗವೆ ನಾನೇ ಯಾಕೆ ಅದ್ ಹಾಕಬೇಕು ಸುಮ್ಮನೆ ಅವ್ರೇನೋ ಒಂದು ಸರ್ಕಾರದಲ್ಲೇನೋ ಒಂದ್ ಮಾಡಿರ್ತಾರೆ ಅದಕ್ಕೆ ಅವ್ರು ತಂದು ಹಾಕು ಅಂತ ಹೇಳ್ಬಿಟ್ಟು ದುಡ್ಡು ಕಾಸು ಕಿತ್ಕೊಳಕ್ ಹಿಂಗ್ ಮಾಡಿರ್ತಾರೆ ಅಂತ ಅನ್ಕೊಂಡು ಅದ ತೆಗ್ದೆ ಹಾಕ್ಬಿಟ್ಟೆ ಅಲ್ಲಿಗೆ ತೆಗ್ದು ಹಾಕ್ಬಿಟ್ಟು ಕಳೆದ ವರ್ಷ ಎಲ್ಲ ನೀರ್ ಹೊಳದ್ನ ಕಳೆದ ವರ್ಷ ಇವ್ರ ಕಟ್ಕೊಂಡಿದ್ದ ಗೊತ್ತಾಗಿಲ್ಲ ಕಟ್ಕೊಂಡು ಬತ್ತವೆ ಸುಮ್ಮನೆ ಅದೇ ನಾನು ಈ ವರ್ಷ ನೋಡ್ತೀನಿ ನೀರೇ ಬತ್ತಿಲ್ಲ ಸರಿಯಾಗಿ ಏನು ಈಗ ಒಂದೊಂದು ಟ್ರಿಪ್ ಅಲ್ಲಿ ನೀರೇ ಬತ್ತ ಇಲ್ಲ ಪೂರ್ತಿ ಬಂದಾಗೈತೆ ಕಣ್ಣಿಗೆ ಕಾಣಕ್ಕಿಲ್ವಲ್ಲ ಕಾಣಕ್ಕಿಲ್ಲ ಅದು ಸಣ್ಣ ಸಣ್ಣ ಭಾರಿ ಇರ್ತಾವಂತಪ್ಪ ಕಲ್ಮಶಗಳು ಅಲ್ಲ ಅದು ನೀನ್ ಹೇಳಂಗೆ ಅವರು ಅದಕ್ಕೆ ಫಿಲ್ಟರ್ ಅಂತ ಹೇಳ್ತಾರಲ್ಲ ಬಹಳ ಅಂದ್ರೆ ಬಹಳ ಇದ್ ಮಾಡಿ ಹಾಕಿರ್ತಾರೆ ಸಣ್ಣದೊಂದು ಧೂಳಿನ ಕಣನ ಒಳಗಡೆ ಹೋಗ್ಬಾರ್ದು ಯಾಕೆಂತಂದ್ರೆ ಈ ನಾವು ಹನಿ ನೀರಾವರಿ ಮಾಡೋದ್ರಿಂದ ಪೈಪ್ ಮೊದಲೇ ಸಣ್ಣ ಇರ್ತದ ಅರೊಳಗಡೆ ನೀರು ಸಣ್ಣದಾಗಿ ಹರಿತಿರ್ತದ ಮತ್ ಬೀಳೋದು ತೊಟ್ಟಿಕ್ತಂಗೆ ಹಂಗಾಗಿ ಅದು ಮೊದ್ಲೇ ಬರ್ಬೇಕಾದ ನೀರು ತಡೆದು ತಡೆದು ತಡೆದು ನಿಧಾನಕ್ಕೆ ಬರ್ತದಲ್ಲ ಹಂಗ ಬರೋ ಮುಂಚೆನೆ ಅಲ್ಲಿ ಹೊರಗಡೆ ಕಸ ಎಲ್ಲ ಅಲ್ಲೇ ಉಳ್ಕೊಬಿಡ್ಲಿ ಅಂತ ಮಾಡಿರ್ತಾರೆ ನೀನ್ ಹೇಳ್ದಂಗೆ ಅಣ್ಣಯ್ಯ ಈಗ ಹೊಸ ಪೈಪ್ ಹಾಕ್ತಿಯಾ ಅಥವಾ ಹಳೆದನ್ನೇ ಒಂಚೂರು ಗಾಳಿ ಗಿಳಿ ಬಿಟ್ಟು ನೋಡೋಣ ಅಂತ ಹೆಂಗಿಲ್ಲ ಇಲ್ಲ ಅದು ಈಗ ಮೊದಲು ನನಗೆ ಬೇಕಾಗಿರೋದೇನಪ್ಪ ಅಂತ ಅಂದ್ರೆ ಒಂದು ಫಿಲ್ಟರ್ ತರಲೇಬೇಕು ನಾನು ಯಾಕೆ ಅಂತ ಅಂದ್ರೆ ಈಗ ಅಲ್ಲಲ್ಲೇ ಒಂದೊಂದು ಕಟ್ಕೊಂಡವೆ ಅಂತ ಹೇಳಿದ್ನಲ್ಲ ಈಗ ಇದರಲ್ಲೇ ಬಿಟ್ಬಿಟ್ರೆ ನಾನು ಹೆಂಗೆ ಪೂರ್ತಿ ಎಲ್ಲ ಬಂದಾಗ್ಬಿಡ್ತದೆ ಎಲ್ಲ ಕಟ್ಕೊಂಡ್ರ ಮೇಲೆ ಇಡೀ ಸಿಸ್ಟಮ್ ನೇ ಹೊಸದಾಗಿಸ್ಬೇಕಾಯ್ತದ ಮತ್ತೆ ಇನ್ನೂ ಒಂದು ಡಬಲ್ ಖರ್ಚು ಮತ್ತೆ ಪೈಪ್ ತಾಂಬ ಮಾಡುವಂತ ಅನ್ಕೊಂಡು ಇದೇ ಆಗ್ಬಿಡ್ತದೆ ಅದಕ್ಕೆ ಈ ಆಸಿಡ್ ವಾಶ್ ಅಂತ ಏನೋ ಒಂದು ಮಾಡ್ತಾರಂತೆ ಅಂತ ಅಂದ್ರೆ ಆಸಿಡ್ ಹಾಕ್ಬಿಟ್ಟು ಬಿಟ್ಬಿಡ್ತಾರಂತೆ ಕಟ್ಕೊಂಡ್ರೆ ಇರ್ತಾವಲ್ಲ ಇವೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ಅದ ಮೊದ್ಲು ಮಾಡಿಸ್ಬಿಟ್ಟು ಮೊದ್ಲೊಂದು ಫಿಲ್ಟರ್ ತಂದು ಹಾಕೊಂಡು ಅದು ಸರಿ ಮಾಡ್ಕೋಬೇಕು ಅಂತ ಹೇಳಿ ನಾನು ಅನ್ಕೊಂಡಿದೀನಿ ಅಲ್ಲ ನೀನು ಈ ಸಲ ತರ್ಬೇಕಲ್ಲಯ್ಯ ಒಳ್ಳೆ ಕಂಪನಿ ಚೆನ್ನಾಗಿರೋದೇ ಕೇಳ್ಕೊಂಡ್ ತಗೋ ಒಂದು 8-10 ವರ್ಷ ಬರಂತದೆ ತಗೋಬಾ ತರ್ಬೇಕು ಆಮೇಲೆ ಏನಾಯ್ತದ ಗೊತ್ತಾ ನಾವು ಬಳಸ್ತಾ ಒಳಗಿಂದ ಬರೋ ನೀರ್ ಹೆಂಗಿರ್ತದ ನಮಗೆ ಗೊತ್ತಿರಕಲ್ಲ ಆಮೇಲೆ ಶಂಕರಣ್ಣ ಅದ್ ಬಂದ್ಬಿಟ್ಟು ತಂದ್ಬಿಟ್ಟು ಸುಮ್ನೆ ಹಾಕ್ಬಿಡ್ದಲ್ವಂತೆ ಅದು ಅವಾಗ ಅವಾಗ ಕ್ಲೀನ್ ಮಾಡ್ತಾರ ನೋಡು ನಮ್ಗೆ ಇದ್ರೂ ಎಚ್ಚರಿಕೆನೆ ಗೊತ್ತಿರಕಲ್ಲ ನಾವೇನ ತಂದ್ ಹಾಕೋರ್ ಬಿಡು ಅದ್ರ ಪಡ್ಕೊಂಡು ನಡ್ಕೊಂಡು ನಮ್ಗೆ ಬಿಚ್ಚಕ್ಕ ಬರಕಲ್ಲ ಬರಕಲ್ಲ ಅಂತ ಸುಮ್ನೆ ನಾನೊಂದ್ಸರಿ ಬಿಚ್ಚಿದ್ದೆ ಏನ್ ಇಷ್ಟ ಮರಳು ಕೂತೈತೆ ಅದ್ರೊಳಗೆ ಏನ್ ಸಣ್ಣ ಮರಳು ಅದುವೆ ಏನ್ ಬೆಣ್ಣೆ ಬೆಣ್ಣೆ ಇದ್ದಂಗೈತೆ ನುಣುಪು ನುಣುಪು ಆ ತರ ಕಟ್ಕೊಂಡೈತೆ ಇನ್ನು ಈ ಕಡೆ ಅದ್ರ ಹಿಂದಕ್ ನೋಡಿದ್ರೆ ಅಲ್ಲಿ ಸಣ್ಣ ಸಣ್ಣ ಮರಳು ಕಾಣದಂಗೆ ಅಲ್ಲವೆ ಹಿಂಗಡಲ್ವೆ ಅಂತ ಇಷ್ಟು ನೀರೊಳಗೆ ಇಷ್ಟೊಂದು ಕಸ ಕಡ್ಡಿ ಗಲೀಜು ಇರ್ತದೆ ಅಂತ ಹೇಳ್ಬಿಟ್ಟು ಅವಲ್ಲೇ ಗೊತ್ತಾಗಿದ್ದು ಈಗ ನಾನು ಇಷ್ಟು ವರ್ಷ ಬರೀ ಹಾಯಿ ನೀರು ಮಾಡ್ತಿದ್ನಲ್ಲ ಏನ್ ಒಳ್ಳೆ ಬೆಳ್ಳಿಗೆ ಒಳ್ಳೆ ಎಳ್ನೀರು ಬಂದಂಗ್ ಬರಬಹುದು ಇಷ್ಟು ಚೆನ್ನಾಗಿರೋ ನೀರು ನನ್ ಬರವಲ್ಲಿರೋಷ್ಟು ನೀರು ಚೆನ್ನಾಗಿರೋವಷ್ಟು ಇಲ್ಲ ಅಂತ ನಾನು ಅನ್ಕೋತಿದ್ದೆ ಈಗ ನೋಡಿದ್ರೆ ಈ ಪರಿಸ್ಥಿತಿ ಆಗೈತೆ ಇಲ್ಲ ಆಮೇಲೆ ಅದು ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳು ಅದು ಕರೆಕ್ಟ್ ವಿಚಾರ ಅಣೆಯ ಈಗ ಆಮೇಲೆ ಮೀನಕ ಈಗ ಅಣೆ ಹೇಳಿದ ವಿಚಾರಗಳಲ್ಲಿ ನೀನು ಕೆಲವೊಂದು ಅಂಶಗಳನ್ನ ಗಮನಿಸಬೇಕು ಈಗ ನೀನು ಈ ಬಾರಿ ಒಂದಷ್ಟು ಜಮೀನ್ಗೆ ಈ ಅಡಕೆ ಕೂರಿಸಿದ್ಯಾ ಮತ್ತೆ ಹೊಸ ತೆಂಗು ಕೂರಿಸಿದ್ಯಲ್ಲ ಅವಕ್ಕೆಲ್ಲ ಡ್ರಿಪ್ ಮಾಡಿಸ್ಬೇಕು ಅಂತಿದ್ದಲ್ಲ ಈ ಗಣೇ ಹೇಳ್ದಂಗೆ ಫಸ್ಟ್ ಏನ್ ಕೆಲಸ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಬೇಕು ನೀನ್ ಏಕಾಏಕಿ ತತ್ತಿನಿ ಹಾಕ್ತೀನಿ ಆಮೇಲೆ ಅಣೆ ಹೇಳಿದ ಇನ್ನೊಂದು ವಿಚಾರ ಹೇಳ್ದೆ ನೋಡು ಆಗಾಗ ಅದನ್ನ ಕ್ಲೀನ್ ಮಾಡ್ಕೊಳ್ಳೋದನ್ನ ನಾವು ಮನ್ಸಿಗೆ ತಗೋಬೇಕು ಅಲ್ವಾ ಆಮೇಲೆ ಅದನ್ನ ತಿಳ್ಕೊಂಡಿರ್ತಾರಲ್ಲ ಅಂತವ್ರ ಜೊತೆ ನಮ್ ಸಂಪರ್ಕ ಇಟ್ಕೊಂಡು ಅವ್ರು ಯಾಕಂದ್ರೆ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅವ್ರನ್ನ ಕರೆಸ್ಬಿಟ್ಟು ಕ್ಲೀನ್ ಮಾಡ್ಸ್ಕಂತಂದ್ರೆ ನಮ್ಗೆ ಈ ಕಡೆ ಫಿಲ್ಟರ್ ಉಳ್ಕತ್ತದೆ ನೀರು ಸರಾಗಿ ಹೋಗ್ಬತ್ತದೆ ಮುಖ್ಯವಾಗಿ ನಮ್ ಗಿಡಗಳು ಬತ್ತಕ್ಕಲ್ಲ ಈಗ ಅಣೆ ಹೇಳಿದಲ್ಲ ನಾನು ಒಳ್ಳೆ ನೀರೈತೆ ಯಾಕೆ ಬತ್ತುತ್ತಾವೆ ಬತ್ತುತ್ತಾವೆ ಅಂತ ಯೋಚನೆ ಮಾಡ್ತಾನಲ್ಲ ಅಂತ ಎಲ್ಲ ಕಟ್ಕೊಂಡ್ಬಿಟ್ಟವಲ್ಲ ನೀರ್ ಬತ್ತಿಲ್ವಲ್ಲ ಎಲ್ಲ ಬೋರ್ವೆಲ್ ಎಲ್ಲ ನೀರ್ ಕಡಿಮೆ ಆಯ್ತು ಅಂತ ನಾನು ಆಮೇಲೆ ಈ ವರ್ಷ ಬೇರೆ ಹೆಚ್ಚು ಕಮ್ಮಿ 8 ತಿಂಗಳಿಂದ ಬೋರ್ವೆಲ್ ಆನ್ ಮಾಡಿಲ್ವಲ್ಲ ಅಲ್ಲ ಸಾಲದಕ್ಕೆ ಬಂದಿದ್ ನೀರಲ್ಲ ನಾವ್ ಎಷ್ಟು ಇನ್ನೊಂದ್ 3-4 ವರ್ಷಕ್ಕೆ ನೀರೇ ಬತ್ತಬಾರ್ದು ಅಷ್ಟೊಂದು ನೀರ್ ಕುಡಿದ್ಬಿಟ್ಟೈತೆ ನಮ್ ಭೂಮಿ ಕುಡ್ದೈತೆ ಅಂತದ್ರಲ್ಲಿ ನೀನು ನೀರಿಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡಿರೋದು ಒಂದ್ ರೀತಿ ಸರಿನೇ ಐತೆ ಆಮೇಲೆ ಈ ನಮ್ಮ ಆಫೀಸರ್ಗಳು ಅವರೆಲ್ಲ ಮಾಡ್ತಾರಲ್ಲ ಶಂಕರಣ್ಣ ಅವರು ಅಷ್ಟು ಸುಮ್ನೆ ಗೊತ್ತು ಗುರಿ ಇಲ್ಲದೆ ಏನ್ ಮಾಡಕ್ಲ ಎಲ್ಲ ಗೊತ್ ಮಾಡ್ಕೊಂಡೆ ಮಾಡೋದು ಅಂತ ಈಗ ಅವ್ರು ಫಿಲ್ಟರ್ ತಂದ ಹಾಕೋದು ಅದೇ ಕಾರಣಕ್ಕೆ ಆಮೇಲೆ ಕೊನೆಲ್ಲೆಲ್ಲ ಒಂದೊಂದು 8 ಕ್ಯಾಪ್ ಅಂತ ಬಿಟ್ಬಿಟ್ಟು ಅದ ಅದ್ ಯಾಕೆ ಬಿಡ್ತಾರೆ ಸುಮ್ಮನೆ ಅದಕ್ಕೆ ಅದಕ್ಕೊಂದಷ್ಟು ದುಡ್ಡು ಖರ್ಚು ಅಂತ ಹೇಳ್ಬಿಟ್ಟು ನಾನು ನೀನೊಂದು ಚೆನ್ನಾಗಿ 8 ಕ್ಯಾಪ್ ಅಂತ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಮತ್ತೆ ನಿನ್ಗೆ ಹೇಳಿದ ಸ್ವಲ್ಪ ಫಿಲ್ಟರ್ ಹಾಕ್ಸ್ಬೇಕು ಈಗ ಇದು ಹೆಂಗೆ ಅಂತ ಅಂತ ಅಂದ್ರೆ ಈ ಹನಿ ನೀರಾವರಿ ಅಂತ ಅಂದ್ರೆ ಈ ನಮ್ ಬೋರ್ವೆಲ್ ಇರ್ತದೆ ಅಲ್ಲಿಂದ ನಮ್ ತೋಟಕ್ಕೆ ಎಲ್ಲಿಗೆ ಬೇಕು ಅಲ್ಲಿಗೊಂದ್ ಲೈನ್ ತಗೊಂಡಿರ್ತೀವಿ ಆಯ್ತಾ ಅದು ಮೇನ್ ಲೈನ್ ಅಲ್ಲಿಂದ ಗಿಡಕ್ಕೆ ಎಷ್ಟೆಷ್ಟು ಬೇಕೋ ಅದ ಆಯ್ತಾ ಈಗ 2 ಸಾಲ ಇದ್ರೆ ಮಧ್ಯಕ್ಕೊಂದು ಮಾಡ್ಕೋಬಿಡೋದು ಒಂದು ಆ ಕಡೆಗೆ ಒಂದು 5 ಸಾಲು ಈ ಕಡೆಗೆ ಒಂದು 5 ಸಾಲು ಅದೆಲ್ಲ ಸಬ್ ಲೈನ್ ಅಂತ ಕರಿತೀವಿ ಅಲ್ಲೊಂದು ದಪ್ಪ ಪೈಪ್ ಹಾಕಿರ್ತಾರೆ ಅಂತ ಮೇನ್ ಲೈನ್ ಗಿಂತಲೂ ಒಂದ್ ಸಣ್ಣದೊಂದು ಅದಕ್ಕಿಂತ ಸ್ವಲ್ಪ ಸಣ್ಣ ಆಗಿರೋದು ಹಾಕಿರ್ತಾರೆ. ಅದರಿಂದ ಎಲ್ಲ ಮಾಡ್ಕೊಂಡಿರ್ತಾರೆ. ಅದ್ರ ಕೊನೆದಲ್ಲಿ ಒಂದು ಎಂಡ್ ಕ್ಯಾಪ್ ಅಂತ ಹಾಕಿರ್ತಾರೆ. ಈಗ ಮೊದಲೊಂದು ಪೈಪ್ ಹಾಕಿರ್ತಾರಲ್ಲ ಮೀನಕ್ಕ, ಆ ಪೈಪಿಗೆ ಕೊನೆಗೂ ಒಂದು ಬಾಯಿ ಇರ್ತದೆ, ಆ ಬಾಯಿನ ಮುಚ್ಚಾಕೋದು. ಯಾಕಂದ್ರೆ ಅಲ್ಲಿಂದ ನೀರು ಬೇರೆ ಕಡೆಗೆ ಹೋಗ್ಬಿಡ್ತದಲ್ಲ, ಅದು ಮತ್ತೆ ನಮ್ಗೆ ವಾಪಸ್ ಬರಬೇಕು ಅನ್ನಂಗಿದ್ರೆ ಆ ಬಾಯಿಂದ ನೀರು ಹೊರಗಡೆ ಹೋಗ್ಬಾರ್ದು ಅಂದ್ರೆ ಆ ಬಾಯಿ ಮುಚ್ಚಬೇಕಲ್ಲ, ಅದಕ್ಕೆ ಎಂಡ್ ಕ್ಯಾಪ್ ಹಾಕೋದು. ಅದ ಮುಚ್ಚಿರ್ಬೇಕಂತೆ, ಅದ ಒಂದು ವಾರ 15 ದಿವಸಕ್ಕೊಂದ್ಸರಿ ತೆಗೆದು ಕೆಲವು ಇದಾಗ ಬಂದ್ಬಿಡ್ತಾವೆ, ಅವೆಲ್ಲ ಬಂದು ಇಲ್ಲಿ ಕಟ್ಕೊಂಡಿರ್ತಾವ ಅದ್ರಲ್ಲಿ, ಅಲ್ಲಿ ನಾವು ತೆಗೆದು ಬಿಟ್ಬಿಟ್ಟ ಅಂತ ಅಂದ್ರೆ ಅಲ್ಲಿ ಮರಳು ಶಿಲ್ಟು ಹೋಗ್ಬಿಡ್ತಾವೆ, ಕಡ್ಡಿ ಕಸಾಲೆ ಎಲ್ಲ ಹೋಗ್ಬಿಡ್ತಾವೆ. 5 ನಿಮಿಷ ನೀರು ಬಿಟ್ಕೊಂಡ್ರೆ ಸಾಕಾಯ್ತದೆ, 5-10 ಬಿಟ್ಬಿಡೋದು. ಇವೆಲ್ಲ ಮಾಡ್ದನೆ ಇವತ್ತು ನಾನು ಇಡೀ ನಾನು ಇದನ್ನೇ ಹಾಳು ಮಾಡ್ಕೋಬಿಟ್ಟೆ. ಇಲ್ಲಿ ನೋಡು ಮೀನಕ್ಕ, ನಾನು ನಿನ್ಗೆ ಅದಕ್ಕೆ ಹೇಳಿದ್ದು ಒಂದು ಎಚ್ಚರಿಕೆ ಏನ್ ಗಮನಿಸ್ಬೇಕು ಅಂತಂದ್ರೆ, ಈ ಗಣೆ ಹೇಳಿದ್ನೆಲ್ಲ ನೀನು ಚಾಚು ತಪ್ಪೇ ಮನ್ಸಿಗೆ ಹಾಕಬೇಕು. ನೀನ್ ಹಂಗಿರ್ ಹಾಕ್ಸ್ಬೇಕು ಅಂತಿದ್ಯಲ್ಲ, ಮುಂದೆ ನಿನ್ ಗಿಡಗಳು ಬತ್ತಬಾರ್ದು ಅಂತಂದ್ರೆ, ನಿಂದು ಏನು ಈಗ ನಾವು ಹನಿ ನೀರಾವರಿ ಹಾಕೋ ಪೈಪ್ಗಳಲ್ಲಿ ನೀರ್ ಸರಾಗವಾಗಿ ಬರಬೇಕು ಅನ್ನೋದಾದ್ರೆ, ಫಿಲ್ಟರ್ ಹೆಂಗಿರ್ಬೇಕು ಅನ್ನೋ ವಿಚಾರ ತಿಳ್ಕೊಬೇಕು ಅನ್ನೋದಾದ್ರೆ, ಹಣೆ ಹೇಳಿದಷ್ಟು ನೀವು ಮನ್ಸಿಗೆ ಹಾಕಬೇಕು. ಬರೀ ಅಷ್ಟೇ ಅಲ್ಲ, ಗಂಟು ತುಂಬಾ ನಿದ್ದೆ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ನೋಡಿ. ಮೊದಲನೇದಾಗಿ ನಿದ್ದೆ ಕೆಟ್ಟಿದೆ ಇದಕ್ಕೆ ಅಣ್ಣ ಹಿಂಗೆ ಹಿಂಗಾಗ್ಬಿಡ್ತಲ್ಲ ಅಂತ ಅನ್ಕೊಂಡು ಅಷ್ಟೊಂದು ದುಡ್ಡು ಹಾಕ್ಬಿಟ್ಟು ಮಾಡಿಸಿರೋದು ಹಿಂಗಾಗ್ಬಿಟ್ರೆ. ಅದಕ್ಕೆ ಈಗ ಯಾವ್ಯಾವ ಬ್ಲಾಕ್ ಆಗವ ಶಂಕರಣ್ಣ, ಅವೆಲ್ಲ ಕಿತ್ಬಿಡ್ತೀನಿ, ಪೈಪ್ ಎಲ್ಲ ಕಿತ್ಬಿಟ್ಟು ಹೊಸ ಪೈಪ್ ಹಾಕಬಿಡೋದು. ಅದಕ್ಕಿಂತ ಮೊದಲು ಎಂಡ್ ಕ್ಯಾಪ್ ತೆಗೆದು ಒಂದ್ಸರಿ ಬಿಟ್ಬಿಟ್ಟು ಫಿಲ್ಟರ್ ಒಂದ್ ಕರೆಕ್ಟ್ ಆಗಿ ಕೂರಿಸ್ಬಿಟ್ಟು ಈ ಸರಿ ಮಾಡ್ಕೋಬೇಕು ಅಂತ ಹೇಳಿ ನಾನು ಯೋಚನೆ ಮಾಡಿದ್ದೀನಿ. ಇದು ಅಣ್ಣ ಹಿಂಗೆ ನಿದ್ದೆ ಕೆಡಿಸಿ ಅವ್ನ ಪರಿಹಾರಕ್ಕೆ ಮೊದಲನೇ ವಿಚಾರ. ಆಮೇಲೆ ಅಣ್ಣಯ್ಯ, ಈಗ ಇನ್ನೇನು ಮುಂದಿನ ತಿಂಗಳು ಆರಂಭದಲ್ಲೋ ಅಥವಾ ಈ ತಿಂಗಳು ಕೊನೆಯಲ್ಲಿ ಒಂದಪ್ಪ ಎರಡಪ್ಪ ಮಳೆ ಬರಬಹುದಾ? ಏ ಬಂದೇ ಬರ್ತದೆ ಅಲ್ವಾ, ಅವ್ ಕುರ್ತೈಟು ಅವೆಲ್ಲ ಕೇಳಂಗಿಲ್ಲ. ಅದಕ್ಕೆ ಮಾಗಿ ಉಳ್ಮೆ ಮಾಡ್ಕೊಳಕ್ ನಾವು ರೆಡಿ ಆಗ್ಬೇಕಲ್ವಾ ಒಂದು ಯೋಚನೆ. ಈಗ ಯಾಕೆಂತಂದ್ರೆ ಈಗ ಹೆಂಗಿದ್ರು ಭೂಮಿ ಎಲ್ಲ ಈಗ ನಾವು ಬೆಳೆ ತಗೋಬಿಟ್ಟು ಆಗಾಯ್ತು ಆಯ್ತಾ, ಹಂಗೆ ಬಿಟ್ಟಿದೀವಿ. ಈಗ ಒಳಗಡೆ ಇರೋ ಪೋಷಕಾಂಶಗಳು ಆಯ್ತಾ ಭೂಮಿನಲ್ಲೇ ಉಳ್ಕೋಬೇಕು. ಒಳಗಡೆ ಇರ್ತಕ್ಕಂತ ಬೇರೆ ಬೇರೆ ಏನು ಈ ಜೀವಿಗಳು ಇರ್ತಾವಲ್ಲ, ಭೂಮಿನ ಹಾಳು ಮಾಡವು ಬೆಳೆ ತಿನ್ನಂತವು, ಅವು ಒಳಗಡೆ ಇರ್ತಾವಲ್ಲ, ಅವು ಮೇಲ್ಗಡೆ ಬಂದು ಸೂರ್ಯನ ಸಾಕಕ್ಕೆ ಸತ್ತೋಗ್ಬೇಕು. ಹಂಗಾಗ್ಬೇಕು ಅಂದ್ರೆ ನಾವು ಒಂದ ಎರಡ ಉಳುಮೆ ಮಾಡ್ಬೇಕು. ಜೊತೆಗೆ ಈಗ ನೋಡಿ, ಈಗ ಒಂದ್ ಎರಡ್ ಮೂರ್ ತಿಂಗಳಿಂದ ಮಳೆ ಇಲ್ವಲ್ಲ, ಭೂಮಿ ಸ್ವಲ್ಪ ಹಂಗೆ ಗಟ್ಟಿಯಾಗಿರ್ತದೆ. ಮೊದಲನೇದ ಎರಡನೇದು ಮಳೆ ಬಂತಂದಾಗ ಹೆಂಗಿರ ನಾವು ನೀರನ್ನ ಹೀರ್ಕತದೆ, ಭೂಮಿ ಒಳ್ಳೆ ಹದವಾಗಿರ್ತದೆ. ಈ ಕೆಲಸ ಮಾಡೋದಕ್ಕೆ ನಾವು ತಯಾರು ಮಾಡ್ಕೋಬೇಕು ಅಲ್ವಾ. ಈಗ ನನ್ನ ಹೊಲದಲ್ಲಂತವೇ ಶಂಕರಣ, ಈ ರಾಗಿ ಕುಳೆ ಅವರ ಗಿಡ, ಆಮೇಲೆ ತಡ್ಡಿ ಗಿಡ, ಆಮೇಲೆ ಇದಾಕಂಡಿದ್ದಲ್ಲಪ್ಪ ಸ್ವಲ್ಪ ತೊಗರಿ ಹಾಕೊಂಡಿದ್ದ, ಅವೆಲ್ಲ ಹಂಗಂಗೆ ನಿಂತ್ಕೊಂಡವೆ. ಒಂದ್ ಮಳೆ ಬಂತು ಅಂತ ಅಂದ್ರೆ ಅದೆಲ್ಲಾನು ಉತ್ಬಿಟ್ಟು ನಮ್ಮ ಮಣ್ಣೊಳಗೆ ಸೇರ್ಸ್ಕೊಂಡ್ರೆ ಮಣ್ಣು ಒಳ್ಳೆ ಫಲವತ್ತಾಯ್ತದೆ. ಅದಕ್ಕೆ ಟ್ರ್ಯಾಕ್ಟರ್ಗೆ ಹೇಳ್ಕೊಂಡಿದೀನಿ, ಮಳೆ ಬಿದ್ದ ಬೆಳಗ್ಗೆಲ್ಲ ಬಂದು ಹೊಡ್ಕೊಡ್ಬೇಕನಪ್ಪ, ಅದೆಷ್ಟಾರು ಬರ್ಲಿ ಮಳೆ, ಕೆರೆ ಹಂಗಾರು ಇರ್ತದ, ಬಂದು ನೀರು ಹೊಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು. ನಾನಷ್ಟೇ ಅಲ್ಲ, ನಿಮ್ಮಿಬ್ರಿಗೂ ಹೇಳಿದೀನಿ. ಆಮೇಲೆ ಇನ್ನೊಂದೇನ್ ಗೊತ್ತಾಣಿಯ, ನೀನು ಈಗ ಒಂದು ವಾರ 15 ದಿನದಲ್ಲಿ ಸಿಕ್ತಾಗ ಒಂದ್ ಮಾತು ಅಂದಿದ್ದೆ. ಯಾಕಂದ್ರೆ ಈ ಸಲ ನೀನೇ ಟ್ರ್ಯಾಕ್ಟರ್ ಗಿಂತವ ಹೆಂಗಿರೋ ಒಂದ್ ಎರಡ್ ಜೊತೆ ಎತ್ತವೆ ತಗೋಬಿಟ್ಟದಾಗಿ ನೀನೇ ನೇಗ್ಲು ಹಾಕ್ತೀನಿ ಅಂತ ಹೇಳಿದ್ದೆ. ಈಗ ನೀನ್ ಮೊದಲನೇದಾಗಿ ಫಸ್ಟ್ ನೀನ್ ಹಾಕ್ಸೋದು ಟ್ರ್ಯಾಕ್ಟರ್ ಒಳ್ಳೇದು ಅಂತ ಅನ್ಕೋತೀನಿ. ಯಾಕಂದ್ರೆ ನೀಟಾಗಿ ಅಡೆ ಮೂಲೆಗಳೆಲ್ಲ ಹೋಗಲ್ಲ, ಫಸ್ಟ್ ಇದ್ರಲ್ಲಿ ನೀನು ಟ್ರ್ಯಾಕ್ಟರ್ ಉಳಿಸ್ಬಿಟ್ರೆ ಆಮೇಲೆ ಬಾಕಿ ಉಳುಮೆಗಳೆಲ್ಲ ಇದ್ರಲ್ಲಿ ಮಾಡ್ಕೋಬಹುದು. ಇವೆಲ್ಲ ಒಳಗೆ ಸೇರ್ಕೊಬಿಡ್ತಾವಲ್ಲಪ್ಪ, ಜಾಸ್ತಿ ಕೆರಿತದಲ್ಲ ಇವೆಲ್ಲ, ಅವಲ್ಲ ಅವರ ಕಡ್ಡಿ, ಹೌದು ತೊಗರಿ ಕಡ್ಡಿ ಎಲ್ಲ ಅವೆಲ್ಲ ಫಸ್ಟ್ ಒಳಗಡೆ ಸೇರ್ಸ್ಕೋಬೇಕು ನಾವು. ಒಳಗಡೆ ಸೇರ್ಸ್ಕೊಬಿಟ್ರೆ ಆಮೇಲೆ ಇನ್ನೊಂದ್ ಮಳೆ ಬರ್ತದಲ್ಲ, ಅವಾಗ ಚೆನ್ನಾಗಿ ಕರಿಕೊಬಿಡ್ತಾವ. ಹಂಗಾದ್ರೆ ಮಳೆ ಬಿದ್ದ ತಕ್ಷಣ ಟ್ರ್ಯಾಕ್ಟರ್ ನಂಗೆ ಡಿಮಾಂಡ್ ಡಿಮಾಂಡ್ ಅಂತೀನಿ. ಈಗಲ್ಲ, ಅವ್ರಿಗೆ ಆ ಡಿಮಾಂಡ್ ಶುರುವಾಗಿ ಎಷ್ಟೋ ವರ್ಷಗಳಾಗೋಯ್ತು. ಆಯ್ತು, ಈಗ ಮಳೆ ಬಿದ್ದ ಸದ್ಯಕ್ಕೆ ಸುಮ್ನವ್ರೆ, ನಮ್ಮನೆಗ್ ಬಾ ನಮ್ಮನೆಗ್ ಬಾ ಅಂತ ಶುರು ಹಚ್ಕೋತಾರಲ್ಲ. ಅವತ್ತು ನಮ್ ಕೊಟ್ಕೆಲಿ ಎತ್ತು ಕರುಗಳೆಲ್ಲ ಖಾಲಿ ಆದ ಅವತ್ತಿಂದ ಟ್ರ್ಯಾಕ್ಟರ್ಗೆ ಒಳ್ಳೆ ಡಿಮಾಂಡ್ ಬಂದ್ಬಿಡ್ತು. ಈಗ ಅದೊಂದ್ ಮಾಡಿಸ್ಬೇಕು ಶಂಕರಣ, ಸ್ವಲ್ಪ ನಾಳೆ ನಾಡ್ದು ಒಂಚೂರು ಬಿಡುವಾಗಿದ್ರೆ ನೀನು ಬಾ ಕರ್ಕೊಂಬ, ಸ್ವಲ್ಪ ನೋಡ್ಕೊಂಡಂಗು ಆಯ್ತದೆ, ನನ್ಗೂ ಒಂಚೂರು ಕೈ ಕೊಟ್ಟಂಗ. ನಾನು ಅದಕ್ಕೆ ಹೇಳಿದ್ದು, ಹೆಂಗಿದ್ರು ಈಗ ಸದ್ಯಕ್ಕೆ ಒಂದು ವಾರ ಹತ್ತಿರ ಬಿಡುವೆ ಅಂತ ಅನ್ಕ, ಬೇರೆ ಸದ್ಯಕ್ಕೆ ಕೆಲ್ಸ ಇಲ್ಲ. ಈಗ ಮಳೆನೇ ಕಾಯ್ತಾ ಇದೀವಿ, ನೆಕ್ಸ್ಟ್ ಯಾವಾಗ ಮಳೆ ಬರ್ತದೆ ಅಂತ ಒಂದ ಎರಡ ಮಾಗಿ ಉಳುಮೆ ಮಾಡ್ಕೊಳಕ್ಕೆ. ಈಗ ನೀನ್ ಹೇಳ್ದಂಗೆ ಟ್ರ್ಯಾಕ್ಟರ್ ಹೇಳ್ಕೊಳ್ಳದೆ ಅಲ್ಲಿಗಂಟ ಏನ್ ಕೆಲಸ ಇಲ್ಲ. ಈಗ ಹಬ್ಬಾರಿ ದಿನಗಳು ನೋಡಿ, ಈಗ ಕಳೆದಂಗೆ ಒಂದ್ ಮೂರ್ನಾಲ್ಕು ದಿನದಲ್ಲಿ ಶಿವರಾತ್ರಿ ಮುಗೀತು, ಇನ್ ಬಾ ಅಂದ್ರೆ ಇನ್ ಯುಗಾದಿಗೆ ಬರ್ಬೇಕು ಅಂದ್ರೆ ಇನ್ನೊಂದ್ ತಿಂಗಳು ಕಾಲ ಐತೆ ಆಯ್ತಾ. ಹಂಗಾಗಿ ಮಧ್ಯದಲ್ಲಿ ಸದ್ಯಕ್ಕೆ ಏನ್ ಕೆಲ್ಸ ಇಲ್ಲಪ್ಪ, ಬಿಡುವಾಗಿದ್ದೀನಿ. ಇಂತ ಸಣ್ಣ ಸಣ್ಣ ಪುಟ್ಬಿಟ್ಟು ಮಳೆ ಬಿದ್ದ ಮೇಲೆ ಏನ್ ಮಾಡಕ್ ಹಾಕಲ್ವೋ ಅದನ್ನ ಈಗ ಮಾಡ್ಕೊಬಿಡ್ಬೇಕು. ಮಾಡ್ಕೊಂಡ್ರೆ ನೋಡಪ್ಪ, ನಮ್ ಕೆಲ್ಸ ಒಂದ್ ಹದಕ್ ಬರ್ತದೆ. ಅವಾಗ ಚೆನ್ನಾಗಿ ಕಣ್ ತುಂಬ ನಿದ್ದೆನೂ ಮಾಡಬಹುದು, ತುಂಬ ಊಟನು ಮಾಡಬಹುದು, ಆರೋಗ್ಯ ಚೆನ್ನಾಗಿರ್ತದೆ. ನಾನು ಮೂರ್ ದಿವಸ ಆಯ್ತು ನಿಂತ್ರ ಮಾಡಿ. ಅಲ್ಲ ಬಿಡು, ಅದಕ್ಕೆ ನಾನು ಮೀನಕ್ಕನ್ ಮಾತ್ರ ಹಬ್ಬದೊಂದು ಕಣ್ಜವು ಅಂತ ಅನ್ಕೊಂಡಿದ್ದೆ. ನಿಂದು ಕಣ್ಣು ನಾನು ಈಗ ಯಾಕೋ ತುಂಬಾ ಸೂಕ್ಷ್ಮವಾಗಿ ಅನ್ನಿಸ್ತಾಗ ಅನ್ಕಂದೆ ಇದು ನಿದ್ದೆದು ಯೋಚನೆ ಕಣ್ಜವು ಅಂತ ಹೇಳಿ. ಶಿವರಾತ್ರಿ ದಿವಸ ಜಾಗರಣೆ ಮಾಡೋಣ ಅಂತ ಕಣ್ಣ ಬಿಟ್ಟನು, ಅವತ್ತಿಂದ ಇವತ್ತರೆಗೂ ಬಿಟ್ಟೆ. ಒಂದ್ ರೀತಿ ಜಾಗರಣೆದು ನಿದ್ರೆ ಮಾಡ್ಲಿಲ್ಲ, ಈಗ ನೋಡಿದ್ರೆ ಯೋಚನೆ ನಿದ್ರೆ ಬರ್ಲಿಲ್ಲ. ಈಗ ಅಣ್ಣ ನೋಡು, ನಾನ್ ಹೇಳದೇನು ಅಂತಂದ್ರೆ, ಈಗ ಯಾವ್ದಕ್ಕೂ ನೀನು ಆಗಾಗ ಹೇಳ್ತಿರೋ ತರ ಎಲ್ಲನೂ ಒಂಥರ ವಿಶ್ವಾಸದಿಂದ ತಗೊಳ್ಳನ, ತಾಳ್ಮೆಯಿಂದ ಸಮಾಧಾನವಾಗಿ ತಗೊಳ್ಳನ, ಆದದ್ದೆಲ್ಲ ಒಳ್ಳೇದಕ್ಕೆ ಬಂದ್ರೆ ಭಗವಂತನ ದಯ ಇರಲಿ ಅಂತ ಹೇಳಿ ದೊಡ್ಡವರು ಹೇಳಲ್ವಾ? ಹೇಳಿದ್ದು ನೋಡಿ, ಈಗ ಒಂಚೂರು ಸಮಾಧಾನ ಆಯ್ತು ನನಗೆ ಹೇಳ್ಕೊಳ್ಳೋದಕ್ಕೆ. ಆಗ್ಲೇ ಹೇಳ್ದಲ್ಲ, ಆಮೇಲೆ ಏನೇನೋ ಯೋಚನೆಗಳಿರ್ತವೆ, ಕಷ್ಟ ಇರ್ತವೆ, ಸುಖ ಇರ್ತವೆ ಶಂಕರಣ. ಹೌದು, ಒಬ್ಬರು ಯಾರ ತೋಲಾರು ಹೇಳ್ಕೊತಾ ಇರ್ಬೇಕು, ಬಿಚ್ಚಿ ಮಾತಾಡ್ಬೇಕು. ಈಗ ಹೇಳ್ಕೊಳ್ಳೋದಕ್ಕೆ ನೀವಿಬ್ರು ಒಂದಷ್ಟು ನನ್ಗೊಂಚೂರು ನೆಮ್ಮದಿ ಹೇಳಿದ್ರ, ಹಿಂಗ ಹಾಕಲ್ಲ ಹಿಂಗ್ ಮಾಡ್ಬೋದು ಹಿಂಗ್ ಮುಟ್ಬೋದು ಅಂತ ಅಂತ ಹೇಳ್ಕೊಳ್ಳಿಲ್ಲ ಅಂತಾರೆ ಒಳಗೆ ಇಟ್ಕೊಂಡು ಮತ್ ಮುಂದಿನ ಶಿವರಾತ್ರಿ ಅವ್ರು ಕೊರಬೇಕಲ್ಲ. ಅದಾದ್ಮೇಲೆ ಎಲ್ಲದಕ್ಕಿಂತ ದೊಡ್ಡದೊಂದು ಚಿಂತೆ ಅಂತಂದ್ರೆ ಮನಸ್ಸಿಗೆ ನಾವು ಯೋಚನೆ ತಗೊಂಡ್ಬಿಡ್ತೀವಲ್ಲ, ಅದು ಚಿಂತೆ ಆಗೋದಿಲ್ಲ, ಚಿತೆ ಆಗ್ಬಿಡ್ತದೆ. ಆ ಚಿತೆ ಬರಬಾರ್ದು ಅಂತಂದ್ರೆ ನಾವು ಚಿಂತೆ ಮಾಡೋದ್ ಬಿಡ್ಬೇಕು, ಚಿಂತೆ ಮಾಡೋದ್ ಬಿಡ್ಬೇಕು ಅಂತಂದ್ರೆ ಮನ್ಸು ಬಿಚ್ಚಿ ಮಾತಾಡ್ಬೇಕು. ಅದಕ್ಕೆ ಹೇಳಿಲ್ವಾ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವ ಅದಕ್ಕೆ ಸಂಶಯ ಬೇಡ ಅಂತ. ಆಮೇಲೆ ಎಲ್ಲದಕ್ಕೂ ಒಂದ್ ಪರಿಹಾರ ಇದ್ದೇ ಇರ್ತದೆ, ಅದು ಹುಡುಕ್ಬೇಕು ನಾವು. ಹುಡ್ಕೋಬೇಕು. ಈಗ ಏನು ಉಂಡೆ ಪಂಡೆ ತಂದೆ ಕೊಡವ ನೀನು? ನಾನೀಗ ಅದೇ ಹೇಳಕ್ ಬಂದೆ. ಈಗ ಅಲ್ಲಿ ಸಿಕ್ತಾಗ ಏನಂತಂದ್ಲು, ಉಂಡೆ ತಂದಿನಿ ಅಂತಂದ್ಲು. ಆಮೇಲೆ ಏನಂತಂದ್ಲು, ಅಣ್ಣನ ಮನೆಯಲ್ಲಿ ಕೋನ್ ಅಲ್ಲೇ ತಿನ್ನ ಅಂತಂದ್ಲು. ಆಮೇಲೆ ನಾ ಕೆಜ್ಜೆ ಹಾಕಿದ್ಮೇಲೆ ತಗ ತಿನ್ನು ಅಂತ ಅಂದವಳು ಮತ್ತೆ ಬ್ಯಾಗಿ ಮಡಿಕೊಂಡ್ಬಿಟ್ಲು. ಈಗ ಕಡೆಗೂ ನನ್ನೇ ಸಿಗಾಕ್ಸದಿ ಸಂಕ್ರಮಣ ಪಾಪ, ಪಾಪ ಚೆನ್ನಾಗಿ ತಿನ್ಲಿ ಅಂತ ತಂದಿರ್ತಾಳ. ಈಗ ಮಾತಾಡಕ ಕೂತ್ಕೊಂಡ್ಬಿಡ್ತೀವಲ್ಲ ನಾವು, ಅದ್ರಲ್ಲಿ ಮರ್ತು ಬಿಡ್ತಾಳ ನಮ್ಮ ಮಾತು ಕೇಳ್ಕೊಂಡು. ಹಂಗೆ ಆ ಬ್ಯಾಗ್ ಅಲ್ಲಿ ಇರೋ ತೆಗಿಯಕ ನಾನು ಮತ್ತೆ ಅಣ್ಣ ಉಂಡೆ ತಿಂತಿರ್ತೀವಿ, ನಿನ್ ಉಂಡೆ ತಿನ್ನ ನೋತಾ ಕೂತ್ಕತ್ಲಾಗ. ಇದುವರೆಗೆ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಕೇಳಿದರೆ ಭಾಗವಹಿಸಿದ್ದವರು ಅರಕಲಗೂಡು ವಿಮಲ್ ಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ

ಕಿಸಾನ್ ವಾಣಿ. ನಾಳಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ, ಇವುಗಳ ಸಾಧ್ಯತೆ ಹಾಗೂ ಅನುಕೂಲಗಳು ಈ ಕುರಿತು ಹಾಸನದ ರೈತ ಮಹಿಳೆ ಮತ್ತು ಯುವ ಉದ್ಯಮಿ ಬಿಆರ್ ಶ್ವೇತಾ ಅವರೊಂದಿಗೆ ಮಾತುಕತೆಯ ಮೊದಲ ಭಾಗ ಬಿತ್ತರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿಮಲ್ ಸೂದನ. ನಾಳೆ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ, ತಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಆಕಾಶವಾಣಿಯ ಹಾಸನ ಕೇಂದ್ರ. ಪ್ರಿಯ ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತ ಸದಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:51 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಬಹುದು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452558 ಎಸ್ಟಿಡಿ ಕೋಡ್ ಸಂಖ್ಯೆ 08172. 7:45 ವಿಧಾನಮಂಡಲದಲ್ಲಿ ಇಂದು ರಾತ್ರಿ 9:00 ಯುವವಾಣಿ, ಇದರಲ್ಲಿ ಕೆಟಿ ವಿದ್ಯಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತೆಳುವಾರ್. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮದಲ್ಲಿ ಮಣೀಶ್ ಶರ್ಮಾ ಅವರ ಗಾಯನ ಮೂಡಿಬರಲಿದೆ. 10:00 ಭಾವನ, ಪ್ರಸ್ತುತಪಡಿಸುತ್ತಾರೆ ಎನ್ಎಸ್ ಗುಣಶಂಕರ್. 10:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮಹಿಳಾ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ, ವಿಷಯ ಮಹಿಳೆ ಮತ್ತು ಶಿಕ್ಷಣ. ಈ ವಿಚಾರವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಶಿಕ್ಷಣ ಶಾಸ್ತ್ರ ವಿಭಾಗ ಡಾಕ್ಟರ್ ಎನ್ ಲಕ್ಷ್ಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೆಸಿ ಶಿವರಾಮ್. ನಾಳೆ ಬೆಳಗ್ಗೆ 6:05 ಎಆರ್ ರಂಗರಾವ್ ಅವರ ಚಿಂತನ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ರೈತರಿಗೆ ಸಲಹೆ.